ಬಹಳಷ್ಟು ಹೊಲಗಳಲ್ಲಿ ನೋಡೋದು ಕೊಳವೆ ಬಾವಿ ಈಗ ಸಾಕಷ್ಟು ಜನ ಬಳಕೆ ಮಾಡೋದು. ಮೊದಲು ತೆರೆದ ಬಾವಿ ಇರ್ತಿದ್ದು, ಯಾರೂ ಈಗ ತೆರೆದ ಬಾವಿ ಎಲ್ಲೂ ಇಲ್ಲ. ಆದರೆ ಯಾಕಂದರೆ ಈಗ ಸಾಕಷ್ಟು ಆಳವಾಗಿ ನಾವು ಕೊಳವೆ ಬಾವಿ ಕೊರೆಸೋದ್ರಿಂದ ನಮ್ಮ ಅಂತರ್ಜಲ ಕುಸಿದಿರೋದ್ರಿಂದ ಎಲ್ಲ ಹೊಲಗಳಲ್ಲಿ ಅಥವಾ ಮನೆಗಳಲ್ಲಿನೂ ನಾವು ಕೊಳವೆ ಬಾವಿಗಳನ್ನು ನಾವು ಕಾಣ್ತಿದ್ದೇವೆ. ಈ ಕೊಳವೆ ಬಾವಿ ಮರುಪೂರ್ಣ ಮಾಡಬೇಕಂತ ಬಹಳಷ್ಟು ವಿಷಯ ಪರಿಣಿತರು ಹೇಳ್ತಿರ್ತಾರೆ. ಈ ಕೊಳವೆ ಬಾವಿ ಮರುಪೂರ್ಣ ಮಾಡಬೇಕಾದ್ರೆ ಅದಕ್ಕೆ ಇಂಗು ಗುಂಡಿ ಮಾಡಬೇಕು, ಮತ್ತು ಕೆಲವು ಸಾಮಗ್ರಿಗಳನ್ನು ತುಂಬಿಸ್ಬೇಕು, ಮತ್ತು ಯಾವ್ಯಾವ ಸಾಮಗ್ರಿಗಳನ್ನು ಎಷ್ಟೆಷ್ಟು ತುಂಬಿಸ್ಬೇಕು ಅನ್ನೋದು ಕೆಲವು ಮಾಹಿತಿ ಬೇಕಾಗ್ತದೆ. ಈ ನಾವು ಮೊದಲಿಗೆ ಕೇಳಬೇಕಾದ್ರೆ ಇಂಗು ಗುಂಡಿಯ ಒಂದು ಆಳ ಅಂದರೆ ಎಷ್ಟು ಆಳಕ್ಕೆ ನಾವು ತೆಗೆದಿರಬೇಕು, ಅದೆಷ್ಟಿರಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಇದು. ಯಾಕಂದರೆ ರೈತ ಬಂದವರಿಗೆ ಈ ಒಂದು ಕೊಳವೆ ಬಾವಿಗೆ ಮರುಪೂರಣ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿರ್ತದೆ. ಈಗ ಸಾಮಾನ್ಯವಾಗಿ ತಾವು ತಿಳಿಸಿದಂಗೆ ಆ ಒಂದು ಪ್ರದೇಶದಲ್ಲಿ ನಾವು ಇವತ್ತು ಎರಡು ಪ್ರಕಾರಗಳನ್ನು ನಾವು ನೋಡ್ಕೋಬಹುದು. ಒಂದು, ಈ ಒಂದು ಮಳೆ ನೀರಿನಿಂದ ನಾವು ಸಂಗ್ರಹ ಮಾಡ್ಕೋಬೇಕು. ಈ ಕೊಳವೆ ಬಾವಿ ಬತ್ತಿ ಹೋದಾಗ ನಾವು ನಮ್ಮ ಹೊಲಗದ್ದೆಗಳಲ್ಲಾಗಿರ್ಬೋದು, ಇವಾಗ ನೀವು ಕುಡಿಯೋದಂದು ಸಹ ಹೇಳಿದ್ದೇವೆ, ಈಗ ಒಂದು ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಅಲ್ಲಿ ಸಹ ಬತ್ತಿ ಹೋಗ್ತವೆ. ಈ ಒಂದು ಬತ್ತಿ ಹೋಗುವ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದಂದ್ರೆ ಈ ಚಾವಣಿ ನೀರನ್ನು ಆ ಒಂದು ಇಂಗು ಗುಂಡಿಗೆ ನಾವು ಶೇಖರಣೆ ಮಾಡೋದ್ರಿಂದ ಅಲ್ಲಿ ಸಹ ಮರುಪೂರಣ ಆಗುವ ಸಾಧ್ಯತೆಗಳು ಸುಮಾರಿದ್ದಾವೆ. ಇನ್ನು ಎರಡನೇ ಪ್ರಶ್ನೆಗೆ ಬಂದಾಗ ಅದಕ್ಕೆ ಉತ್ತರವನ್ನು ನಾವು ಹೇಳಬೇಕಾದ್ರೆ ಈ ಇಂಗು ಗುಂಡಿಯನ್ನು ನಾವು ರೈತರು ಕೊಳವೆ ಬಾವಿಗೆ ತೆಗೆದಾಗ ಎಷ್ಟು ಆಳ ಇರಬೇಕು ಬಹಳ ಮುಖ್ಯವಾದಂತು. ಯಾಕಂದರೆ ಇವತ್ತು ನಾವು ಕೇಸಿಂಗ್ ಪೈಪನ್ನು ಎಷ್ಟು ಅಳವಡಿಸಿದ್ದೇವೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಆದ್ದರಿಂದ ಆಳ ಸುಮಾರು 10 ಅಡಿಯಷ್ಟು ಆಳವನ್ನು ನಾವು ನಿರ್ಮಾಣ ಮಾಡಲೇಬೇಕಾಗ್ತದೆ. 10 ಆಳವಷ್ಟು ನಿರ್ಮಾಣ ಮಾಡಿದಾಗ ನಮಗೆ ಆಗ ಅದಕ್ಕೆ ನಾವು ಯಾವ್ಯಾವ ಸಾಮಗ್ರಿಗಳನ್ನು ಅದಕ್ಕೆ ತುಂಬಬೇಕು ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ಒಂದನೇದಾಗಿ ನೀವು ಹೇಳದಂಗೆ ಈ ಸಾಮಗ್ರಿಗಳನ್ನು ನಾವು ಮೊದಲು ಆ ಒಂದು ಪ್ರದೇಶದಲ್ಲಿ ಈಗ ನಾವು ಬೇರೆ ಕಡೆ ಹೋಗಿ ಅದನ್ನು ತೆಗೆದುಕೊಂಡು ಬರ್ಬೋದು, ಅದನ್ನು ಯಾಕಂದರೆ ಹಣವನ್ನು ಕೊಟ್ಟು ನಾವು ತೆಗೆದು ಸಂಗ್ರಹಣ ಮಾಡ್ಕೋಬೋದು. ಒಂದನೇ ಪ್ರಶ್ನೆ. ಎರಡನೇದು ನಮ್ಮಲ್ಲೇ ಸಿಗುವಂತಹ ಈ ಒಂದು ಸಾಮಗ್ರಿಗಳನ್ನು ನಾವು ಮೊದಲು ಯಾಕಂದರೆ ಖರ್ಚು ಕಡಿಮೆ ಮಾಡ್ಕೋಬೇಕಾಗ್ತದೆ. ಇವಾಗ ಹೆಚ್ಚು ರೈತರಿಗೆ ಈ ಒಂದು ಖರ್ಚು ಜಾಸ್ತಿ ಮಾಡಿ ಇಂಗು ಗುಂಡಿಯನ್ನು ನಿರ್ಮಾಣ ಮಾಡಿರಿ ಅದಕ್ಕೆ ಸಾಮಗ್ರಿಗಳನ್ನು ತುಂಬಿರಿ ಅಂದರೆ ಸ್ವಲ್ಪ ಅವರು ಯೋಚನೆ ಮಾಡುವಂತಹ ಪರಿಸ್ಥಿತಿ ಬರ್ತದ್ರಿಂದ ನಮ್ಮ ಪ್ರದೇಶದಲ್ಲಿ ಸಿಗುವಂತಹ ಸಾಮಗ್ರಿಗಳಂದರೆ ಒಂದನೇದಾಗಿ ಕಲ್ಲನ್ನು ಸಂಗ್ರಹಣ ಮಾಡಬೇಕಾಗ್ತದೆ. ದೊಡ್ಡ ಕಲ್ಲನ್ನು ಮತ್ತು ಅದಕ್ಕಿಂತ ಚಿಕ್ಕ ಕಲ್ಲನ್ನು ಮತ್ತು ಅದಕ್ಕಿಂತ ಚಿಕ್ಕ ಕಲ್ಲನ್ನು ಮತ್ತು ಜಲ್ಲಿಯನ್ನು ಮರಳನ್ನು ಮತ್ತು ನೈಲಾನ್ ಪದರೆಯಾದಂತಹ ಒಂದು ಮೆಸ್ಸನ್ನು ನಾವು ಸಂಗ್ರಹಣ ಮಾಡಿ ಇಟ್ಕೋಬೇಕಾಗ್ತದೆ. ಆದ್ದರಿಂದ ಈಗ ನಿಮ್ಮ ಪ್ರಶ್ನೆಗೆ ಎಷ್ಟು ಅಡಿ ಆಳ 10 ಅಡಿ ಆಳವನ್ನು ನಾವು ತೆಗೆದುಕೋಬೋದು. ಕೆಲವೊಂದು ಸಾಮಗ್ರಿಗಳನ್ನು ಅಂದರೆ ಕಲ್ಲುಗಳನ್ನು ನಾವು ಸಂಗ್ರಹಣೆ ಮಾಡಬೇಕು ಅಂತ ಹೇಳಿದರೆ ಈ ಸಾಮಗ್ರಿಗಳನ್ನು ಸಂಗ್ರಹಣೆ ಮಾಡಿದ ಅದನ್ನು ಯಾವ ಯಾವ ಹಂತಗಳಂದರೆ ಎಷ್ಟೆಷ್ಟು ಹಂತದಲ್ಲಿ ನಾವು ತುಂಬಿಸಬೇಕಾಗುತ್ತೆ ಹಿಂಗು ಗುಂಡಿಗೆ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ತುಂಬಿಸಬೇಕು ಅದನ್ನು? ನಾವು ಮೊದಲು ಈ ಒಂದು ಕೊಳವೆ ಬಾವಿಯ ಇಂಗು ಗುಂಡಿಯನ್ನು ನಿರ್ಮಾಣ ಮಾಡಬೇಕು. ಇಂಗು ಗುಂಡಿಯನ್ನು ನಿರ್ಮಾಣ ಮಾಡಬೇಕಾದ್ರೆ 10 ಅಡಿಯಷ್ಟು ಆಳವನ್ನು ನಿರ್ಮಾಣ ಮಾಡಿದಾಗ ನಮಗೆ ಮೊದಲು ಕಾಣೋದು ಕೇಸಿಂಗ್ ಪೈಪ್ ಕಾಣುತ್ತೆ. ಆ ಕೇಸಿಂಗ್ ಪೈಪ್ ಕಾಣಿಸಿದ ತಕ್ಷಣ ನಾವು ಏನು ಮಾಡಬೇಕು, ಕೆಳಭಾಗದಲ್ಲಿ ಅಂದರೆ ಈ ಒಂದು 10 ಅಡಿ ಆಳದಿಂದ ಕೆಳಭಾಗದಲ್ಲಿ ಕೇಸಿಂಗ್ ಪೈಪಿಗೆ ಯಾವುದೇ ತೊಂದರೆ ಆಗಬಾರದು ಅಂದು ನಾವು 1/2 ಅಡಿಯಷ್ಟು ಒಂದು ಸಿಮೆಂಟಿನ ಅದನ್ನು ಭದ್ರಗೊಳಿಸಬೇಕು. ಭದ್ರಗೊಳಿಸಿ ಅದಕ್ಕೆ ಒಂದು ಕ್ಲಾಂಪನ್ನು ನಿರ್ಮಾಣ ಮಾಡಿದರೆ ಬಹಳ ಒಳ್ಳೆಯದು. ಆಗ ಏನಾಗುತ್ತೆ, ಆ ಕೇಸಿಂಗ್ ಪೈಪ್ ಅಳಗಾಡದಂತೆ ನಾವು ಕಾಪಾಡ್ಕೋಬೋದು. ಎರಡನೇದಾಗಿ ಈಗ ಕಲ್ಲನ್ನು ನಾವು ದೊಡ್ಡ ಸೈಜ್ ಬಾರ್ಡರ್ ಸೈಜ್ ಕಲ್ಲು ಅಂದು ನಾವು ಹೇಳ್ತೀವಿ. ಆ ಬಾರ್ಡರ್ ಸೈಜ್ ಕಲ್ಲುಗಳಂದರೆ ಅದನ್ನು ಸುಮಾರು 5-7 ಅಡಿಯಷ್ಟು ನಾವು ಆ ಬಾರ್ಡರ್ ಸೈಜ್ ಕಲ್ಲುಗಳನ್ನು ನಾವು ಆ ಇಂಗು ಗುಂಡಿಗೆ ತುಂಬಬೇಕಾಗ್ತದೆ. ಎಷ್ಟು, 5 ಅಡಿಯಷ್ಟು ಬಾರ್ಡರ್ ಸೈಜ್ ಕಲ್ಲುಗಳನ್ನು ನಾವು ತುಂಬಬೇಕಾಗುತ್ತೆ. ಇನ್ನು ಉಳಿದಿರುವಂತಹ 5 ಅಡಿಗೆ ನಾವು ಯಾವ್ಯಾವ ರೀತಿ ತುಂಬಬೇಕು ಅಂದರೆ ಯಾವತ್ತೂ ಅಷ್ಟೇ ರೈತ ಬಂದವರಿಗೆ ಈ ಒಂದು ಸಾಮಗ್ರಿಗಳನ್ನು ತುಂಬುವಾಗ ಬಹಳ ಮುಖ್ಯವಾದಂಥದ್ದು ಆ ಒಂದು ಆ ಸೈಜನ್ನು ಹೇಳ್ತೀವಿ. ಆ ರೈತ ಬಾಂಧವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ನಾವು, ಯಾಕಂದರೆ ಸುಮಾರು ಈಗಾಗಲೇ ನಾನು ಒಂದು 400-500 ಕೊಳವೆ ಬಾವಿಗಳ ನಿರ್ಮಾಣವನ್ನು ಮಾಡಿ ಬಹಳ ಉತ್ತಮವಾದಂತಹ ಫಲಿತಾಂಶ ನಮಗೆ ಸಿಕ್ಕಿದೆ. ಆದ್ದರಿಂದ ಇನ್ನು ಮತ್ತೆ 2.5 ಅಡಿಯಷ್ಟು ಚಿಕ್ಕ ಕಲ್ಲು ಅದಕ್ಕಿಂತ ಬಾರ್ಡರ್ ಸೈಜ್ ಕಲ್ಲುಗಳಕ್ಕಿಂತ 1/2 ಸೈಜ್ ಕಲ್ಲನ್ನು ನೀವು ತುಂಬಬೇಕಾಗ್ತದೆ. ಇನ್ನು ನಮಗೆ ಸಿಕ್ಕಿರೋದೆಷ್ಟು, ಇನ್ನು 2.5 ಅಡಿಯಷ್ಟು ಮಾತ್ರ ಉಳಿದಿದೆ. ಅದಕ್ಕೆ ಮೇಲ್ಭಾಗದಲ್ಲಿ ನಿಮ್ಮಲ್ಲೇ ಇರುವಂತಹ ಚಿಕ್ಕ ಕಲ್ಲುಗಳನ್ನು 1 ಅಡಿಯಷ್ಟು ತುಂಬಬೇಕಾಗ್ತದೆ. ಅದರ ಮೇಲ್ಭಾಗದಲ್ಲಿ ಅದಕ್ಕಿಂತ ಬೇಬಿ ಜಲ್ಲಿ ಅನ್ನೋದನ್ನು ಮತ್ತೆ 1/2 ಅಡಿಯಷ್ಟು ನೀವು ತುಂಬಬೇಕಾಗುತ್ತೆ. ಆ ತುಂಬಿದ ಮೇಲೆ ನಿಮ್ಮಲ್ಲಿ ಏನಾದರೂ ಇದ್ದಲಿದ್ದ ಪಕ್ಷದಲ್ಲಿ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಅಥವಾ ಕಾಲು ಅಡಿಯಷ್ಟು ಇದ್ದಲನ್ನು ತುಂಬಿ ಅದರ ಮೇಲಭಾಗದಲ್ಲಿ ಒಂದು ಲೈಲಾನ್ ಪರದೆ ಅಂದು ಬರುತ್ತೆ, ಮೆಸ್ ಬರುತ್ತೆ, ಅದನ್ನು ಹರಡಬೇಕಾಗುತ್ತೆ. ಅದರ ಮೇಲ್ಭಾಗದಲ್ಲಿ ಸುಮಾರು ನಮ್ಮಲ್ಲಿ ಮರಳನ್ನು, ದಪ್ಪ ಮರಳನ್ನು ಕಾಲು ಅಡಿಯಷ್ಟು ನೀವು ತುಂಬಬೇಕಾಗುತ್ತೆ. ಅದರ ಮೇಲ್ಭಾಗದಲ್ಲಿ ಸಣ್ಣ ಮರಳನ್ನು ತುಂಬಿ ಸುಮಾರು ಅರ್ಧ ಅಡಿಯಷ್ಟು ಮೇಲೆ ನಿಮಗೆ ಅದೇ ರೀತಿ ಖಾಲಿಯಾಗಿ ಬಿಡಬೇಕಾಗ್ತದೆ. ಇದರ ಉದ್ದೇಶ ಏನು? ಖಾಲಿಯಾಗಿ ಬಿಡಬೇಕಾಗಿರೋದೇನೆಂದರೆ ಕೊಳವೆ ಬಾವಿಯ ಮರುಪೂರಣವನ್ನು ಎಲ್ಲಾ ಸಾಮಗ್ರಿಗಳಿಂದ ತುಂಬಿದಾಗ ನೀರನ್ನು ನಾವು ಯಾವ ಕಡೆಯಿಂದ ಬರುತ್ತೆ, ನೀರು ಎಲ್ಲಿಗೆ ಸೇರಿಸಬೇಕು ಅನ್ನೋದು ಬಹಳ ಮುಖ್ಯ ಆಗಿರುತ್ತದೆ. ಇಷ್ಟು ಸಾಮಗ್ರಿಗಳನ್ನ ನೀವು ತುಂಬಿ. ಈಗ ತಾವು ಹೇಳಿದ್ರೆ ಸರ್, ನೀರು ನನ್ನ ಹರಿಯೋ ಒಂದು ದಿಕ್ಕನ್ನ ನೋಡ್ಕೋಬೇಕು ಅಂತ. ಈಗ ನೀರಿನ ಮೂಲ ಯಾವ್ದಿರ್ಬೋದು? ಒಂದು ಮಳೆ ನೀರು ಇರ್ಬೋದು, ಕಾಲುವೆ ಮುಖಾಂತರ ಬಂದಿರೋಂಥದ್ದು ಇರ್ಬೋದು, ಈ ತರ ಬೇರೆ ಬೇರೆ ಅವಕಾಶಗಳು ಇರ್ತವೆ ನೀರಿನ ಒಂದು ಮೂಲಗಳು. ಯಾವ ರೀತಿ ನೀರನ್ನ ಆರಿಸಬೇಕಾಗುತ್ತೆ? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಯಾಕಂದ್ರೆ ಈಗ ನೀರಿನ ಮೂಲ ನಮಗೆ ಎಲ್ರಿಗೂ ಗೊತ್ತಿರುವಂತ ವಿಷಯ ಮಳೆ. ಮಳೆ ನೀರೇ ನಮಗೆ ಆಶ್ರಯ ಆಗಿರುತ್ತದೆ. ಇನ್ನು ಬೇರೆ ಕಡೆಯಿಂದ ಈಗಾಗಲೇ ನಾವು ತಿಳಿಸಿದಂಗೆ ಆ ನೀರು ಹರಿದುಕೊಂಡು ಬರುವಂತಹ ನೀರನ್ನು ಯಾವ ರೀತಿ ನಾವು ಕೊಳವೆ ಬಾವಿಗೆ ಸೇರಿಸಬಹುದು ಅನ್ನೋದು ನಿಮ್ಮ ಪ್ರಶ್ನೆ. ಆದ್ದರಿಂದ ಅದನ್ನು ನಾವು ಯಾವ ಕಡೆಯಿಂದ ನೀರು ಹರಿದು ಬರುತ್ತವೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು. ಆ ನೀರನ್ನು ಯಾವ ಕ್ರಮದಲ್ಲಿ ನಾವು ಕೊಳವೆ ಬಾವಿಗೆ ನಾವು ಸೇರಿಸಬಹುದು ಅಂದರೆ, ಈಗ ಗುಡ್ಡಗಾಡು ಪ್ರದೇಶ ಇರ್ಬೋದು, ಕಾಡಿನ ಪ್ರದೇಶ ಇರ್ಬೋದು, ಇಳಿಜಾರಿನ ಪ್ರದೇಶ ಆಗಿರ್ಬೋದು, ಆಗ ಇಳಿಜಾರಿಗೆ ಅಡ್ಡಲಾಗಿ ಕೊಳವೆ ಬಾವಿಗೆ ಸಮೀಪದಲ್ಲಿ ಸುಮಾರು 5-5 ಮೀಟರ್ ಏನ್ ಮಾಡಬೇಕು, ನಾವು ಅಲ್ಲಲ್ಲಿ ಅಡೆತಡೆಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಆ ಅಡೆತಡೆಗಳನ್ನು ನಿರ್ಮಾಣ ಮಾಡೋದ್ರಿಂದ ನೀರು ಜೋರಾಗಿ ಬಿದ್ದಂತಹ ನೀರು ಅಲ್ಲೇ ನಿಂತು ಅದರ ಮೇಲ್ಭಾಗದಲ್ಲಿ ಬಂದು ಮತ್ತೆ ನಮಗೆ ಕೊಳವೆ ಬಾವಿಗೆ ಸೇರಬೇಕು. ಕಾರಣ ಏನಂದ್ರೆ ಸ್ವಚ್ಛವಾದಂತಹ ನೀರು ಬಂದು ಸಂಗ್ರಹ ಆಗ್ತದೆ. ಅಲ್ಲಲ್ಲಿ ಅಡೆತಡೆಗಳು ಕಟ್ಟಿರೋದ್ರಿಂದ ಅಲ್ಲಿಂದ ಬರುವಂತಹ ಒಂದು ಕಸ ಆಗಿರ್ಬೋದು, ಕಡ್ಡಿ ಆಗಿರ್ಬೋದು, ಅಲ್ಲೇ ಸಂಗ್ರಹ ಆಗುತ್ತೆ. ಅದರ ಮುಖಾಂತರ ಬಂದು ಶುದ್ಧವಾದಂತಹ ನೀರು ನಮ್ಮ ಕೊಳವೆ ಬಾವಿಗೆ ಬಂದು ಸೇರುತ್ತೆ. ಕಾರಣ ಏನು ಅಂದರೆ, ಈಗ ಆ ಒಂದು ನೀರು ಸರಾಗವಾಗಿ ಹರಿದುಕೊಂಡು ಬಂದರೆ ಏನಾಗ್ತದೆ, ನಮ್ಮಲ್ಲಿ ಸಂಗ್ರಹ ಆಗಿ ಅದರ ಜೊತೆಯಲ್ಲಿ ಮಣ್ಣು ಎಲ್ಲವ ಬಂದ ಸಂಗ್ರಹ ಆಗಿ ಅದು ನಮಗೆ ಏನಾಗುತ್ತೆ, ಪ್ಯಾಕ್ ಆಗಿಬಿಡುತ್ತೆ. ಅಂದರೆ ಅಲ್ಲಿ ಒಂದು ಯಾವುದೇ ರೀತಿಯಾದಂಥ ಇಂಗುವ ಒಂದು ಸಾಮರ್ಥ್ಯವನ್ನು ಕಳ್ಕೊಬಿಡ್ತದೆ. ಅದಕ್ಕೋಸ್ಕರ ನಾವು ಅಲ್ಲಲ್ಲಿ ಅಡೆತಡೆಗಳನ್ನು ಕಟ್ಟಿ ಅವುಗಳನ್ನು ನೀರನ್ನು ಒಳಗಡೆ ನಾವು ಬಸುವಂಗೆ ಮಾಡಬೇಕಾಗ್ತದೆ. ಕೊಳವೆ ಬಾವಿ ಮರುಪೂರ್ಣ ಮಾಡಲಿಕ್ಕೆ ನೀವೇನು ಚೇಂಬರ್ ಎಲ್ಲ ಮಾಡಿ ಅದಕ್ಕೆಲ್ಲ ಸಾಮಗ್ರಿಗಳನ್ನ ತುಂಬಿಂದ ಅದನ್ನು ಹಿಂಗಿಸುವಂತ ಒಂದು ಕೆಲಸ ಮಾಡ್ತಿರ್ತೀವಿ. ಒಂದು ವೇಳೆ ಆ ಸಂದರ್ಭದಲ್ಲಿ ಹಿಂಗೋದಿಲ್ಲ, ಕೆಲವೊಂದು ಏನ ತಾವು ಹೇಳಿದ್ರೆ ಕಸ ಕಡ್ಡಿ ತುಂಬ್ಕೋಬಹುದು ಏನೋ. ಆಮೇಲೆ ಕೆಲವೊಂದು ಕಡೆ ನಾವು ನೋಡಿದಂಗೆ ಈ ಕೇಸಿಂಗ್ ಪೈಪ್ಗೆ ರಂಧ್ರಗಳನ್ನ ಮಾಡಿರ್ತಾರೆ. ಯಾವ ರೀತಿ ರಂಧ್ರಗಳನ್ನ ಮಾಡಬೇಕು, ಅದನ್ನು ಯಾಕೆ ಮಾಡಿದ್ರೆ ಅದರಿಂದ ಏನು ಅನುಕೂಲ ಅನ್ನೋದು ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಸುಮಾರು ಮರುಪೂರಣವನ್ನು ನಾವು ಮಾಡಿ ಎಂದು ಹೇಳ್ತೀವಿ, ಆದರೆ ಕೆಲವೊಂದು ಜಾಗದಲ್ಲಿ ಯಾಕಂದರೆ ಈ ನೀರು ಇಂಗುವ ಸಾಮರ್ಥ್ಯ ಕಳ್ಕೊಂಡಿರುತ್ತೆ. ಆದ್ದರಿಂದ ನಾವು ಏನು ಮಾಡ್ಬೋದು ಅಂದರೆ, ಈಗ ಆ ಪ್ರದೇಶದಲ್ಲಿ ಮರುಪೂರಣವನ್ನು ಮಾಡೋದಕ್ಕೆ ನಾವು ಇಂಗುಗುಂಡಿಯನ್ನು ನಿರ್ಮಾಣ ಮಾಡಿ ಎಂದು ಹೇಳ್ತೀವಿ, ಆದರೆ ಅದರಲ್ಲಿ ಇಂಗದಿದ್ದ ಪಕ್ಷದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಪ್ರಶ್ನೆ. ಆದ್ದರಿಂದ ಇದಕ್ಕೆ ನಾವು ಆ ಇಂಗುಗುಂಡಿಯನ್ನು ತೆಗೆಯುವಕ್ಕಿಂತ ಮುಂಚಿತವಾಗಿ ಅದರ ಪಕ್ಕದಲ್ಲೇ ಸುಮಾರು ಒಂದು 2 ಅಡಿ ಆಳ 2 ಅಡಿ ಅಗಲ 2 ಅಡಿ ಉದ್ದ ಅಷ್ಟು ಒಂದು ಗುಂಡಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ತುಂಬುವವರೆಗೂ ನೀರನ್ನು ತುಂಬಿ. ಸುಮಾರು ಒಂದು 1/2 ಗಂಟೆ ಆದಮೇಲೆ ಅದನ್ನು ಗಮನಿಸಿದಾಗ ಅದರಲ್ಲಿ ನೀರಿನ ನೀವು ಹಾಕಿರುವಂತಹ ನೀರು ಕಡಿಮೆ ಪ್ರಮಾಣದಲ್ಲಿದ್ದರೆ ಈ ಪ್ರದೇಶದಲ್ಲಿ ನೀರು ಇಂಗುತ್ತೆ ಎಂದು ಗೊತ್ತಾಗುತ್ತೆ, ಒಂದನೇದು. ಎರಡನೇದು, ಈ ಕೇಸಿಂಗ್ ಪೈಪ್ಗೇನೆ ನಾವು ಏನಂದರೆ ಈ ಒಂದು ಓಲನ್ನು ನಿರ್ಮಾಣ ಮಾಡಿ ನೀರನ್ನು ಇಂಗಿಸ್ಬೋದು. ಯಾವ ರೀತಿ ಅಂತಂದ್ರೆ ನೀವು ಹೇಳಿರೋದು ಪ್ರಶ್ನೆ ಬಹಳ ಮುಖ್ಯವಾಗಿರೋದು. ಅದನ್ನು ಈಗ ಆ ಕೇಸಿಂಗ್ ಪೈಪ್ ಆಗಲೇ ಯಾವ ರೀತಿ ನಿಮಗೆ ನಾನು ಒಂದು ಮಾಹಿತಿಯನ್ನು ಕೊಟ್ಟೆ, ಅದೇ ರೀತಿ ನಾವು ಸಾಮಗ್ರಿನ ತುಂಬುವ ಒಂದು ಸೇಮ್ ಮೆಥಡ್ ಇರುತ್ತೆ, ಪದ್ಧತಿ ಇರುತ್ತೆ. ಅದಕ್ಕೆ ಕೇಸಿಂಗ್ ಪೈಪ್ಗನ್ನು ನಾವು ಓಲನ್ನು ಯಾವ ರೀತಿ ಒಡೆಯಬೇಕು ಅನ್ನೋದನ್ನು ಬಹಳ ಮುಖ್ಯ. ನಾವು ಸಾಮಾನ್ಯವಾಗಿ ಈ ಒಂದು ಕೇಸಿಂಗ್ ಪೈಪ್ಗೆ ಓಲನ್ನು ಒಡೆಯಬೇಕಾದ್ರೆ, ರಂಧ್ರವನ್ನು ಒಡೆಯಬೇಕಾದ್ರೆ ಆ ನೀರನ್ನು ನಾವು ಆ ಒಂದು ರಂಧ್ರದ ಮುಖಾಂತರ ಒಳಗಡೆ ಹೋಗಿ ಇಂಗುವಂತಹ ಸಾಮರ್ಥ್ಯ ಹೊಂದುತ್ತೆ. ಆದ್ದರಿಂದ ಆ ಕೇಸಿಂಗ್ ಪೈಪನ್ನು ನಮ್ಮ ಒಂದು ಕಿರುಬೆರಳು ಗಾತ್ರದ ಒಂದು ರಂಧ್ರಗಳನ್ನು ಒಡೆಯಬೇಕಾಗ್ತದೆ. ಸುಮಾರು ಆ ಕೇಸಿಂಗ್ ಪೈಪಿಂದ ಮೇಲೆ ಅತ್ತಡೆ ಎಂದು ಹೇಳಿದಿನಲ್ಲ, ಕೆಳಭಾಗದಿಂದ ಸುಮಾರು 300-350 ಓಲುಗಳನ್ನು ನಾವು ರಂಧ್ರಗಳನ್ನು ನಾವು ಮಾಡಬೇಕಾಗ್ತದೆ. ಮಾಡಿದ ಮೇಲೆ ಅದಕ್ಕೆ ನಾವು ಒಂದು ಲೈಲಾನ್ ಪದ್ರೆ ಅಂದಿರುತ್ತೆ, ಅವಾಗ ಹೇಳಿದ್ನಲ್ಲ, ಆ ಮೆಸ್ಸಿಂದ ಸುತ್ತಬೇಕಾಗುತ್ತೆ.

ಜೋಳ ಕನಿಷ್ಠ 2116 ರಿಂದ 3033 ರೂಪಾಯಿಗಳು, ಮೆಕ್ಕೆಜೋಳ 1715 ರೂಪಾಯಿಗಳಿಂದ 1954 ರೂಪಾಯಿಗಳು, ರಾಗಿ 2330 ರಿಂದ ಗರಿಷ್ಠ 2606 ರೂಪಾಯಿಗಳು. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅವರಿ ಕನಿಷ್ಠ 6165 ರೂಪಾಯಿಗಳಿಂದ ಗರಿಷ್ಠ 6211 ರೂಪಾಯಿಗಳು. ಕಡಲೆಕಾಳು 2200 ರಿಂದ 5110 ರೂಪಾಯಿ. ನೆಲಗಡಲೆ ಶೇಂಗಾ 3319 ರೂಪಾಯಿಗಳಿಂದ 7899 ರೂಪಾಯಿಗಳು. ಮೆಕ್ಕೆಜೋಳ 1650 ರೂಪಾಯಿಯಿಂದ 2009 ರೂಪಾಯಿ. ಸೂರ್ಯಕಾಂತಿ ಕನಿಷ್ಠ 4647 ರೂಪಾಯಿಯಿಂದ 4861 ರೂಪಾಯಿ. ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೆಲಗಡಲೆ 2609 ರೂಪಾಯಿಗಳಿಂದ ಗರಿಷ್ಠ 8374 ರೂಪಾಯಿಗಳು. ಸೂರ್ಯಕಾಂತಿ 4265 ರೂಪಾಯಿಗಳಿಂದ 4609 ರೂಪಾಯಿಗಳು. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕನಿಷ್ಠ ಮತ್ತು ಗರಿಷ್ಠ 7617 ರೂಪಾಯಿಗಳು. ಸಜ್ಜೆ 2089 ರೂಪಾಯಿಗಳಿಂದ 2500 ರೂಪಾಯಿಗಳು. ಕಡಲೆಕಾಳು 3702 ರೂಪಾಯಿಗಳಿಂದ ಗರಿಷ್ಠ 4949 ರೂಪಾಯಿ. ಉದ್ದಿನಕಾಳು ಕನಿಷ್ಠ ಮತ್ತು ಗರಿಷ್ಠ 7569 ರೂಪಾಯಿ. ನೆಲಗಡಲೆ 4986 ರೂಪಾಯಿಗಳಿಂದ ಗರಿಷ್ಠ 8049 ರೂಪಾಯಿಗಳು. ಜೋಳ 1155 ರೂಪಾಯಿಗಳಿಂದ 3707 ರೂಪಾಯಿ. ಮೆಕ್ಕೆಜೋಳ 1636 ರೂಪಾಯಿಗಳಿಂದ ಗರಿಷ್ಠ 1986 ರೂಪಾಯಿಗಳು. ನವಣೆ ಕನಿಷ್ಠ 2870 ರೂಪಾಯಿಗಳಿಂದ 3250 ರೂಪಾಯಿಗಳು. ತೊಗರಿ ಕನಿಷ್ಠ ಮತ್ತು ಗರಿಷ್ಠ 7970 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ಸೇಬು 5500 ರೂಪಾಯಿಗಳಿಂದ 8500 ರೂಪಾಯಿಗಳು. ಏಲಕ್ಕಿ ಬಾಳೆ 4000 ರಿಂದ 5000 ರೂಪಾಯಿಗಳು. ಪಚ್ಚಬಾಳೆ 2500 ರಿಂದ 3000 ರೂಪಾಯಿಗಳು. ಹುರುಳಿಕಾಯಿ ಕನಿಷ್ಠ 5000 ರಿಂದ 8000 ರೂಪಾಯಿಗಳಾದರೆ ಬೀಟ್ರೂಟ್ 1600 ರಿಂದ 1800 ರೂಪಾಯಿಗಳು. ಹಾಗಲಕಾಯಿ ಕನಿಷ್ಠ 3000 ರಿಂದ ಗರಿಷ್ಠ 3200 ರೂಪಾಯಿಗಳು. ಸೋರೆಕಾಯಿ ಮತ್ತು ಬದನೆಕಾಯಿ ಕನಿಷ್ಠ 1200 ರಿಂದ ಗರಿಷ್ಠ 1600 ರೂಪಾಯಿಗಳು. ಗೋರಿಕಾಯಿ 2600 ರಿಂದ 3000 ರೂಪಾಯಿಗಳು. ಎಲೆಕೋಸು 1000 ರಿಂದ 1400 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ 2500 ರಿಂದ 3000 ರೂಪಾಯಿಗಳಾದರೆ ಕ್ಯಾರೆಟ್ 2800 ರಿಂದ ಗರಿಷ್ಠ 3200 ರೂಪಾಯಿಗಳು. ಹೂಕೋಸು ಮತ್ತು ಸಪೋಟ ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ 1500 ರಿಂದ 2000 ರೂಪಾಯಿಗಳು. ಹತ್ತಿ ಕನಿಷ್ಠ ಮತ್ತು ಗರಿಷ್ಠ 6669 ರೂಪಾಯಿಗಳು. ಸೌತೆಕಾಯಿ 1200 ರಿಂದ 1600 ರೂಪಾಯಿಗಳು. ನುಗ್ಗೆಕಾಯಿ 3200 ರಿಂದ 3600 ರೂಪಾಯಿಗಳು. ದ್ರಾಕ್ಷಿ 3500 ರೂಪಾಯಿಗಳಿಂದ ಗರಿಷ್ಠ 4000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ 2200 ರಿಂದ 2600 ರೂಪಾಯಿಗಳು. ನೆಲಗಡಲೆ 4619 ರೂಪಾಯಿಗಳಿಂದ 6339 ರೂಪಾಯಿಗಳು. ಕರಬೂಜ 1500 ರೂಪಾಯಿಗಳಿಂದ 2000 ರೂಪಾಯಿಗಳು. ನವಿಲುಕೋಸು 2000 ರಿಂದ 2500 ರೂಪಾಯಿಗಳು. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯನ್ನ ಕೇಳಿದಿರಿ. ಸೈಕ್ಲೋನ್ ಯಾನಿ ಚಕ್ರವಾತ್ ಕಿ ಭವಿಷ್ಯವಾಣಿ ಪಹಲೆ ಸೆ ಕಿ ಜಾ ಸಕ್ತಿ ಹೈ. ಭಾರತ ಸರ್ಕಾರ ಅಬ್ ಸೋಶಲ್ ಮೀಡಿಯಾ ಸಹಿತ ವಿಭಿನ್ನ ಮೀಡಿಯಾ ಪ್ಲಾಟ್ಫಾರ್ಮೋ ಪರ್ ಸಮಯ ಪರ ಇಸ್ಕಿ ಚೇತಾವನಿ ದೇತಿ ರಹತಿ ಹೈ. ಆಪ್ ಸಭಿ ಕೆ ಲಿಯೆ ಇಸ್ ಪರ್ ಧ್ಯಾನ್ ದೇನಾ ಜರೂರಿ ಹೈ. ಚಕ್ರವಾತ್ ಕೆ ದೌರಾನ್ ರೇಡಿಯೋ ಸುನ್ನೆ, ಟಿವಿ ದೇಖನೆ ತಥಾ ಸಮಾಚಾರ ಪತ್ರ ಪಢನೆ ಮಾತ್ರ ಸೆ ಆಪ್ ಅಪನಿ ಔರ್ ಅಪನೆ ಆಸ್ ಪಾಸ್ ಕೈ ಲೋಗೋ ಕಿ ಜಾನ್ ಬಚಾ ಸಕ್ತೆ ಹೈ. चक्रवात की चेतावनी SMS के जरिए भी दी जाती है, इसलिए अपने मोबाइल फोन हमेशा चार्ज रखें.

ಬಣ ಮಿಂಚೀತು ಗುಡುಗುಡು ಗುಟ್ಟೀತು ನಡುಬಣ ಮಿಂಚೀತು ಮಂಡಾದ್ರಿ ಎಂಬೋ ಗಂಡಿನ ಕುದುರೆ ಮ್ಯಾಲೆ ಮಂಡಾದ್ರಿ ಎಂಬೋ ಗಂಡಿನ ಕುದುರೆ ಮ್ಯಾಲೆ ಚೆಂಡಾಡ್ತಾ ಹುಯ್ಯೋ ಮಳೆ ರಾಯ ಚೆಂಡಾಡ್ತಾ ಹುಯ್ಯೋ ಮಳೆ ರಾಯ ಹುಯ್ಯೋ ಹುಯ್ಯೋ ಮಳೆ ರಾಯ